ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಸ್ಪರ್ಧೆಯಾಗಿರಲಿದೆ. ಭಾರತ ಅಥ್ಲೆಟಿಕ್ಸ್ ಫೆಡರೇಷನ್ ಈಗಾಗಲೇ ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತಾ ಮಾನದಂಡಗಳನ್ನು ಘೋಷಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಇ ಸ್ವತ್ತು ಅರ್ಜಿ ಸಲ್ಲಿಸಲು ಅವಕಾಶ, ಗ್ರಾಮೀಣಾಭಿವೃದ್ದಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೈಲ ಹಾಗೂ ಅನಿಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ, ಬೆಂಗಳೂರಿನಲ್ಲಿ ತೈಲ ಮಾರುಕಟ್ಟೆ ಕಂಪನಿಗಳಿಂದ ಸ್ಪಷ್ಟನೆ. ರಾಜ್ಯದ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ವಿದ್ಯಾರ್ಥಿಗಳು ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ತುಮಕೂರಿನಲ್ಲಿ ನಾಳೆಯಿಂದ 19 ವರ್ಷದೊಳಗಿನವರ ರಾಷ್ಟೀಯ ಅಥ್ಲೆಟಿಕ್ಸ್ ಸ್ಪರ್ಧೆ, 1000ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ. ನಾವು ಸಮಾಜವನ್ನು ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತದೆ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಈಗ ವೇಳೆ 6:51. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ಮಾತೋಶ್ರೀ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ಹೆಣ್ಣು ಮಕ್ಕಳ ವಸತಿ ಶಾಲೆ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರುವುದು. ಪ್ರಾಯೋಜಕರು ಮಾತೋಶ್ರೀ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ಹೆಣ್ಣು ಮಕ್ಕಳ ವಸತಿ ಶಾಲೆ ಕಲಬುರಗಿ. ತಜ್ಞವಾಣಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ ಇರುವ ಅವಕಾಶಗಳು ಹಾಗೂ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು, ಈ ಕುರಿತು ಬೀದರ್ನ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲಾವತಿ ಎನ್ಆರ್ ಅವರೊಡನೆ ಮಾತುಕತೆ. ನಂತರ ಬೆಳೆಯುಳಿಕೆ ಸುಡಬೇಡಿ ಕಿರು ರೂಪಕ. ಕೊನೆಯಲ್ಲಿ ದೇವಕಮ್ಮ ಭವಾನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ಮಾತೋಶ್ರೀ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ಹೆಣ್ಣು ಮಕ್ಕಳ ವಸತಿ ಶಾಲೆ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35ಕ್ಕೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.

ಮೀನು ಸರ್ ಉತ್ತಮ ಗುಣಮಟ್ಟದ ಒಂದು ಪ್ರೋಟೀನ್ ಅಂಶ. ಬೇರೆ ನೀವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ, ಈಗ ಕೋಳಿ ಆಗಿರ್ಬೋದು, ಆಡು, ಮೇಕೆ ಇತರದವುಗಳಲ್ಲಿ ಹೋಲಿಸ್ಕೊಂಡ್ರೆ ಮೀನಿನಲ್ಲಿ ಉತ್ತಮವಾದಂತಹ ಪ್ರೋಟೀನ್ ಗುಣ ಇದೆ. ಮತ್ತೆ ಇದು ಸ್ನಾಯು ಮತ್ತು ದೇಹದ ರಚನೆಗೆ ತುಂಬಾ ಇಂಪಾರ್ಟೆಂಟ್ ಇದು. ಹಾಗೆಯೇ ಇದರಲ್ಲಿ ಒಮೆಗಾ 3 ಕೊಬ್ಬಿನ ಅಂಶ ಇರೋದ್ರಿಂದ ಇದು ಹೃದಯ, ಮೆದುಳು ಮತ್ತು ದೃಷ್ಟಿ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ. ಇದು ವಿಟಮಿನ್ ಡಿ ಮತ್ತೆ B12 ಇರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿನೂ ಇರುತ್ತೆ ಮತ್ತು ರಕ್ತ ಕಣಗಳು ಉತ್ಪಾದನೆ ಆಗ್ಲಿಕ್ಕೂ ಕೂಡ ಅತಿ ಮುಖ್ಯ ಕಾರ್ಯವನ್ನು ವಹಿಸುತ್ತೆ. ಹಾಗೇನೆ ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ ಮತ್ತು ಐರನ್ ಅಂಶನೂ ಕೂಡ ಜಾಸ್ತಿ ಇರುತ್ತೆ. ಈಗ ಎಷ್ಟೊಂದ್ ಜನ ಮಹಿಳೆಗಳಲ್ಲೂ ನೀವು ನೋಡಬಹುದು ಐರನ್ ಡಿಫಿಷಿಯನ್ಸಿ ತುಂಬಾ ಜನ ಇದೆ. ಹಾಗಾಗಿ ಇದು ಹೇಳ್ಬೇಕಂತಂದ್ರೆ ಓವರ್ ಆಲ್ ಬೆನಿಫಿಟ್ ಜಾಸ್ತಿ ಸರ. ಮತ್ತೆ ಇದರಲ್ಲಿ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ 60-70% ಅಷ್ಟು ಮೀಟ್ ಇರುತ್ತೆ, ವೇಸ್ಟ್ ಅನ್ನೋದು ಸ್ವಲ್ಪ ಕಡಿಮೆ ಸರ್. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಮೀನು ಸಾಕಾಣಿಕೆ ಮಾಡಬೇಕಂದ್ರೆ ಮೂಲ ಸೌಕರ್ಯಗಳು ಏನ್ ಬೇಕಾಗುತ್ತೆ? ಮೂಲ ಸೌಕರ್ಯಗಳು ಅಂದ್ರೆ ಜಮೀನು ಇರಬೇಕು ಸರ್. ಜಮೀನು ಇರ್ಲಿಲ್ಲ ಅಂತ ಅಂದ್ರೆ ಏನಾದ್ರೂ ಅವ್ರು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ಈಗ ಕೆರೆಗಳೆಲ್ಲ ಇದೆ ಹೊರಗಡೆ, ಆ ಗವರ್ಮೆಂಟ್ ಲ್ಯಾಂಡ್ ಕೆರೆಗಳೆಲ್ಲ ಇದೆ ಅಲ್ಲ, ಅದನ್ನ ಲೀಸಿಗೆ ಕೊಡ್ತಾರೆ, ಅದರಲ್ಲೂ ತಗೋಬಹುದು. ಮತ್ತೆ ಅವರ ಸ್ವಂತ ನೀರಾವರಿ ಏರಿಯಾ ಇದ್ದು, ಜಮೀನು ಇದ್ದು, ಅದರಲ್ಲೂ ಕೂಡ ಮಾಡಬಹುದು. ಭೂಮಿ ಇದ್ರೆ ಅಲ್ಲಿ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಅನಿಸುತ್ತೆ? ಆ ಜಮೀನನ್ನ ನಾವು ಅಗ್ರಿಕಲ್ಚರ್ ಆಗ್ಲಿ ಯಾವ್ದೇ ಯೂಸ್ ಮಾಡ್ತಿಲ್ಲ ಅಂತಂದ್ರೆ, ಆ ಜಮೀನ ಬೇಕಾದ್ರೆ ನಾವು ಚೋಳು ಜಾಗ ಅಂತ ಅಂತೆ, ಆ ಜಾಗವನ್ನ ನಾವು ಯೂಸ್ ಮಾಡ್ಕೊಂಡು ಅದರಲ್ಲಿ ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಬಹುದು ಸರ್. ಈಗ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ಯಾವ ರೀತಿಯ ಹವಾಗುಣ ಇರಬೇಕು ಅಂತೇಳಿ, ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ್ದು ನಿಮಗೆ ಗೊತ್ತಿರಬಹುದು, ಮಳೆಗಾಲ ಬಂದ್ರೆ ಯಥೇಚ್ಛವಾಗಿ ಮಳೆ ಬರುತ್ತೆ, ಚಳಿಗಾಲ ಇದ್ದಾಗ ಅಷ್ಟೇ ಚಳಿ ಇರುತ್ತೆ, ಆಮೇಲೆ ಬೇಸಿಗೆ ಅಂತ ನಾವು ಹೇಳದೆ ಬೇಕಲ್ಲ ಅಷ್ಟು ಬಿಸಿಲು ಇರುತ್ತೆ. ಹಾಗಾಗಿ ಯಾವ ರೀತಿಯ ಹವಾಗುಣ ಮೀನು ಸಾಕಾಣಿಕೆಗೆ ಸೂಕ್ತ ಅಂತ ಹೇಳ್ತೀರಿ? ನಮ್ ಇಂಡಿಯಾ ಅನ್ನೋದು ಟ್ರೋಪಿಕಲ್ ಕಂಟ್ರಿ, ಹಾಗಾಗಿ ಎಲ್ಲೇ ನೀವು ಸಾಕಾಣೆ ಮಾಡಿದ್ರು ಅದು ಉತ್ತಮವಾಗಿ ಇರುತ್ತೆ. ಈಗ ನಾವು USA ಅಲ್ಲೆಲ್ಲ ಹೋದ್ರೆ ತುಂಬಾ ಕೋಲ್ಡ್ ಇರುತ್ತೆ, ಈಗ ನಾವು ಕಾರ್ಪ್ಸ್ ಎಲ್ಲ ಮಾಡ್ಬೇಕಂದ್ರೆ ಅಲ್ಲೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಸರ್, ಯೂಶಲಿ ಎಲ್ಲಾ ಕಡೆನೂ ಮಾಡಬಹುದು. ಈಗ ಮೀನು ಸಾಕಾಣಿಕೆ ಮಾಡಬೇಕು ನಾನು ಅಂತ ಯಾರಾದ್ರೂ ಒಬ್ರು ಆಸಕ್ತಿ ವಹಿಸಿ ಮುಂದೆ ಬಂದ್ರೆ ಅವರಿಗೆ ಏನೇನು ಮೂಲ ಸೌಕರ್ಯಗಳು, ನೀವ್ ಹೇಳ್ದಂಗೆ ಹೊಲ ಇರ್ಬೇಕಂದ್ರೆ, ಆದ್ರೆ ಅದಕ್ಕಿಂತ ಮೊದ್ಲು ಏನ್ ತಯಾರಿ ಮಾಡ್ಕೋಬೇಕು ಅವರು? ಅಂದ್ರೆ ಸರ್, ಆ ಜಾಗ ಅವರಿಗೆ ಏನಕ್ಕೂ ಯೂಸ್ ಆಗ್ತಿಲ್ವಾ ಅದನ್ನ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಆ ಜಾಗ ಎಷ್ಟು ಜಾಗ ಇದೆ, ಮಿನಿಮಮ್ ಅಂದ್ರೂ 0.04 hectare, 0.02 hectare ಆದ್ರೂ ಜಾಗ ಇರಬೇಕು ಸರ್. ತುಂಬಾ ಮಾಡ್ತೀನಿ ಅಂತ ಕಡಿಮೆ ಜಾಗದಲ್ಲಿ ಮಾಡಿದ್ರು ಏನು ಬೆನಿಫಿಟ್ ಇರಲ್ಲ. ಅಷ್ಟು ಜಾಗ ಇದ್ದು ನೋಡ್ಕೋಬೇಕು. ಮತ್ತೆ ನೀರಾವರಿ ಸೌಕರ್ಯ ಹೇಗಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾಡ್ಕೋಬೇಕು ಸರ್. ಈಗ ಮೀನು ಸಾಕಾಣಿಕೆ ಮಾಡೋರಿಗೆ ಅದರ ಒಂದು ಮಾಹಿತಿ ಬೇಕಂದ್ರೆ ತಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತಾ? ವಿಶ್ವವಿದ್ಯಾಲಯದಲ್ಲಿ ಅಷ್ಟು ಸಿಗಲ್ಲ ಸರ್. ನೀವು ಬೇಕಂತ ಅಂದ್ರೆ ಈಗ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಮೀನುಗಾರಿಕೆ ಇಲಾಖೆ ಅಂತಾನೆ ಸಪರೇಟ್ ಇಲಾಖೆಗಳಿದಾವೆ. ಅಲ್ಲಿ ಹೋಗಿ ಅವರು ಇವನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ, ಅದಕ್ಕೆ ತರಬೇತಿ ಕೇಂದ್ರಗಳಿದಾವೆ. ಅಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ 10 days ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಿರ್ತಾರೆ, ಅಥವಾ ತರಬೇತಿ ಕೇಂದ್ರಗಳು 1 or 2 days ಅಂತ ಎಲ್ಲ ಇರುತ್ತೆ. ಆ ಟೈಮ್ ಅಲ್ಲಿ ಯಾವಾಗ ಇರುತ್ತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಯಾರೆಲ್ಲ ಉತ್ತಮವಾಗಿ ಫಾರ್ಮರ್ ಆಲ್ರೆಡಿ ಬೆಳೀತಾ ಇರ್ತಾರೆ ಆ ಜಾಗಕ್ಕೂ ಬೇಕಾದ್ರೆ ಕರ್ಕೊಂಡೋಗಿ ಅವ್ರನ್ನ ವಿಸಿಟ್ ಮಾಡಿಸೋದು, ಇದೆಲ್ಲಾನು ಕೂಡ ಅವಕಾಶಗಳಿದೆ ಸರ್. ಮೀನುಗಾರಿಕಾ ಇಲಾಖೆಗೆ ಅವ್ರು ಹೋಗಿ ವಿಸಿಟ್ ಮಾಡಿದ್ರೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಷರೀಸ್ ಆಗಿರ್ಬೋದು ಅವರು ಮಾರ್ಗದರ್ಶನವನ್ನ ಕೊಡ್ತಾರೆ. ಈಗ ಮೀನು ಸಾಕಾಣಿಕೆ ಮಾಡೋರಿಗೆ ಮುಖ್ಯವಾಗಿ ಬೇಕಂದ್ರೆ ಈ ಭಾಗಕ್ಕೆ ಅಂತ ತಳಿ ಸೂಕ್ತ ಮತ್ತು ಯಾವ್ದು ಬೆಳೆದ್ರೆ ಒಳ್ಳೆ ಲಾಭದಾಯಕ ಆಗುತ್ತೆ ಅಂತ ಹೇಳ್ತಾರೆ, ಯಾವ ತಳಿಗಳಿದ್ದಾವೆ ಮೀನು ಸಾಕಾಣಿಕೆ ಮಾಡೋದ್ರಲ್ಲಿ? ಮೀನಿನಲ್ಲಿ ಸರ್ ಇಂಡಿಯನ್ ಮೇಜರ್ ಕಾರ್ಪ್ ಅಂತ ಬರ್ತದೆ. ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಲ್ಲಿ ಮೇನ್ 3 ಕಾರ್ಪ್ಸ್ ಇದೆ, ಅದರಲ್ಲಿ ಕಾಟ್ಲಾ, ರೋಹು, ಮೃಗಾಲ್ ಇವು 3. ಮತ್ತೆ ಚೈನೀಸ್ ಕಾರ್ಪ್ ಅಂತ ಬರುತ್ತೆ, ಗ್ರಾಸ್ ಕಾರ್ಪ್, ಸಿಲ್ವರ್ ಕಾರ್ಪ್ ಅಂಡ್ ಕಾಮನ್ ಕಾರ್ಪ್ ಅಂತ ಅನ್ಬಿಟ್ಟು ಇಷ್ಟು ಬರುತ್ತೆ. ಇಷ್ಟು ಮೀನುಗಳನ್ನ ಇಂಡಿಯಾಗೆ ಸೂಕ್ತಬಲ್ಲ ಆಗಿರೋದ್ರಿಂದ ಇವನ್ನ ಕಲ್ಯಾಣ ಕರ್ನಾಟಕ ಭಾಗ ಅಂತ ಮಾತ್ರ ಅಲ್ಲ, ಬೇರೆ ಎಲ್ಲಾ ಕಡೆನೂ ಕೂಡ ಇದೇ ಮೀನುಗಳನ್ನ ಯೂಸ್ ಮಾಡ್ತಾರೆ ಕಲ್ಚರ್ ಮಾಡಕ್ಕೆ. ಈಗ ರೀಸೆಂಟ್ ಟೆಕ್ನಾಲಜಿ ಇರೋದ್ರಿಂದ, ರೀಸರ್ಕ್ಯುಲೇಟರಿ ಸಿಸ್ಟಮ್ ಇರೋದ್ರಿಂದ, ಮತ್ತೆ ಬಯೋಫ್ಲಾಕ್ ಇರೋದ್ರಿಂದ ಪ್ರಾನ್ ಕಲ್ಚರ್ ಕಡೆನೂ ಹೋಗ್ತಿದ್ದಾರೆ. ಮತ್ತೆ ಈ ರೀಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಪೆಂಗಾಶಿಯಸ್ ಕಲ್ಚರ್ ಆಗಿರ್ಬೋದು, ಅದರಲ್ಲಿ ತಿಲಾಪಿಯಾ ಕಲ್ಚರ್ ಆಗಿರ್ಬೋದು, ಇವೆಲ್ಲಾನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಾದರೂ ಮೀನು ಸಾಕಾಣಿಕೆ ಮಾಡಬೇಕು ಅಂದ್ರೆ ಅವರಿಗೆ ಈ ಮೀನು ಮರಿಗಳು ಬೇಕಾಗುತ್ತೆ, ಎಲ್ಲಿ ಸಿಗುತ್ತೆ ಈ ಭಾಗದಲ್ಲಿ, ಎಲ್ಲೆಲ್ಲಿ ಮೀನು ಸಾಕಾಣಿಕೆ ನಡೀತಾ ಇದೆ ಈಗ? ಆಕ್ಚುಲಿ ಇಲಾಖೆಯಿಂದ ಕೊಡೋದಿಲ್ಲ. ಈಗ ಸಪರೇಟ್ ಈಗ ಬೀದರ್ ಆಗಿರ್ಬೋದು, ಗುಲ್ಬರ್ಗ್ ಆಗಿರ್ಬೋದು, ಇಂಥ ಕಡೆ ಎಲ್ಲ ಏನಾಗಿದೆ ಮೀನುಗಾರಿಕಾ ಇಲಾಖೆ ಇದೆ, ಬಟ್ ಅವರು ಮೀನು ಮರಿ ಕೊಡೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಮೀನು ಮರಿ ಸೆಂಟರ್ಗಳು ಬಳ್ಳಾರಿಲೆಲ್ಲ ಇದೆ, ಅಂದ್ರೆ ಶಿವಪುರ ಮೀನು ಮರಿ ಉತ್ಪಾದನಾ ಕೇಂದ್ರ, ಮತ್ತೆ ಮುನಿರಾಬಾದಲ್ಲಿದೆ ಮೀನು ಮರಿ ಪಾಲನಾ ಕೇಂದ್ರ, ಮೋಕಾ ಫಿಶ್ ಫಾರ್ಮ್ ಅಂತ ಇದೆ ಅದು ಕೂಡ ಮೀನು ಮರಿ ಪಾಲನಾ ಕೇಂದ್ರ, ಹಾಗೆ ಅಗ್ರಿಬೊಮ್ಮನಹಳ್ಳಿ ಅಲ್ಲೂ ಕೂಡ ಇದೆ. ಈ ಏರಿಯಾದಲ್ಲಿ ಹೋಗಿ ಏನ್ ಮಾಡ್ತಾರೆ ಫಿಶರ್ಮೆನ್ಗಳು ಅಂದ್ರೆ ರೈತರುಗಳು ಹೋಗ್ಬಿಟ್ಟು ಅಲ್ಲಿ ಮೀನ ಖರೀದಿ ಮಾಡ್ತಾರೆ. ಖರೀದಿ ಮಾಡ್ಕೊಂಬಂತಂದು ಫೋಟೋ ತಗೊಳ್ತಾರೆ, ಅಂದ್ರೆ ಅವರ ಪಾಂಡೊಳಗೆ ಬಿಡ್ತಾ ಇರುವಾಗ ಒಂದು ಫೋಟೋ ತಗೊಂಡು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಹತ್ರ ಇರ್ತಕ್ಕಂತಹ ಮೀನುಗಾರಿಕಾ ಇಲಾಖೆಯವರಿಗೆ ಕೊಟ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಇರುತ್ತೆ ಸರ್, ಕೆಲವೊಂದು ಮೀನು ಮರಿಗಳಿಗೆ ಇಷ್ಟು ಸಬ್ಸಿಡಿ ಅಂತ ಇದೆ, ಆ ಸಬ್ಸಿಡಿ ದುಡ್ಡನ್ನ ಅವ್ರಿಗೆ ಕೊಡ್ತಾರೆ. ಈಗ ನೀವ್ ಹೇಳಿದ್ದು ಕೆಲವು ಮೀನು ಮರಿ ಪಾಲನಾ ಕೇಂದ್ರಗಳು ಅವು ಬಹುತೇಕವಾಗಿ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತ ಒಂದು ಜಾಗಗಳು, ಅಗ್ರಬೊಮ್ಮನಹಳ್ಳಿ ಇರಬಹುದು. ಅಗ್ರಬೊಮ್ಮನಹಳ್ಳಿ ಅಂದ್ರೆ ತುಂಗಭದ್ರಾ ಹಿನ್ನೀರು ಪ್ರದೇಶಕ್ಕೆ ಬರುತ್ತೆ, ಅಂದ್ರೆ ಮುಂಡ್ರಭದ ತುಂಗಭದ್ರಾ ಡ್ಯಾಮ್ ಕೆಳಗಿರುತ್ತೆ. ಅದೇ ರೀತಿ ಮೋಕನ ಬಳ್ಳಾರಿ ಪಕ್ಕದಲ್ಲಿ ಇದ್ರು ತುಂಗಭದ್ರಾ ನೀರೇ ಅಲ್ಲೇ ಹರಿತೈತೆ. ಆ ಭಾಗದಲ್ಲಿ ಈ ಒಂದು ಚಟುವಟಿಕೆಗಳು ನಡೀತಾ ಇದಾವೆ. ಈ ಭಾಗದಲ್ಲಿ ಈಗ ನೋಡಿ ನಮಗೆ ಈ ಕಡೆ ಕೃಷ್ಣಾ ಇದೆ, ಆಮೇಲೆ ಇಲ್ಲಿ ಭೀಮಾ ಇದೆ, ನೀರಿನ ಒಂದು ಸೌಲಭ್ಯ ಇಲ್ಲಿದೆ. ಇಲ್ಲಿ ನಮಗೆ ಈ ಅವಕಾಶಗಳು ಇದಾವ? ಹೆಂಗ ಇಲ್ಲ ಸರ್, ಬರೀ ಮರಿಗಳನ್ನ ತರಬೇಕಂತಂದ್ರೆ ಆ ಜಾಗಕ್ಕೆ ಹೋಗ್ಬೇಕು ಸರ್ ಇವರೆಲ್ಲ. ಆ ಜಾಗದಿಂದ ಸಣ್ಣ ಮರಿಗಳನ್ನ ತಂದು ಅವರ ಪಾಂಡ ನರ್ಸರಿನಲ್ಲಿ ಸ್ಟಾಕ್ ಮಾಡಿ ಬೆಳೆಸ್ತಾರೆ, ಅದಕ್ಕೆ ಇಷ್ಟು ಸಬ್ಸಿಡಿ ಅಂತ ಇದೆ, ಅದನ್ನ ಗವರ್ಮೆಂಟ್ ಕೊಡ್ತದೆ. ಈ ಮೀನು ಸಾಕಾಣಿಕೆ ಮಾಡೋರಿಗೆ ಯಾವ್ದೋ ಒಂದು ಕೆಲಸ ಮಾಡಿದ್ರನ್ನ, ಈಗ ಸಾಮಾನ್ಯವಾಗಿ ಕೃಷಿ ಮಾಡೋರಿಗೆ ಯಾವ್ದೋ ಒಂದು ಬೆಳೆ ಬೆಳೆದ್ರನ್ನ ಕೀಟ ರೋಗದ ಬಾಧೆಗಳು ಬಹಳ ಇರ್ತವೆ, ಅದೇ ರೀತಿ ಮೀನು ಸಾಕಾಣಿಕೆ ಮಾಡೋರಿಗೆ ಇಂತಹ ತೊಂದರೆಗಳು ಏನಾದ್ರೂ ಬರುತ್ತೆ? ಲರ್ನಿಯಾ ಮತ್ತೆ ಆರ್ಗ್ಯುಲಸ್ ಅಂತ ಅಂದ್ಬಿಟ್ಟು ಈಗ ಹೇಗೆ ಮನುಷ್ಯರು ತಲೆನಲ್ಲಿ ಏನ್ಗಳೆಲ್ಲ ಇರ್ತದಲ್ಲ ಸರ್, ಹಾಗೇನೆ ಅವಕ್ಕೆಲ್ಲ ಹತ್ಕೊಳ್ಳುತ್ತೆ ಫುಲ್ಲು. ಹತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಮೀನ್ನ ಆ ಪಾಂಡಿಂದ ಹೊರಗೆ ತೆಗೆದು ಅದಕ್ಕೆ ಒಂದು ಪೊಟ್ಯಾಸಿಯಂ ಕೆಮಿಕಲ್ ಬರುತ್ತೆ, ಆ ಟ್ರೀಟ್ಮೆಂಟ್ ಕೊಟ್ಟು ಡಿಪ್ ಮಾಡಿ ಮತ್ತೆ ಅದನ್ನ ಬಿಡಬೇಕು ಸರ್. ರೋಗ ಬರೋದ್ ಏನಾದ್ರೂ ಇರುತ್ತೆ? ರೋಗ ಬರೋದ್ ಇರುತ್ತೆ ಸರ್, ಬಟ್ ರೇರ್ ಸರ್. ಅಂದ್ರೆ ಈ ಸೀಗಡಿ ಅಂತ ಹೋದ್ರೆ ಜಾಸ್ತಿ ಇರುತ್ತೆ ಸರ್, ಈ ಫ್ರೆಶ್ ವಾಟರ್ ಇವೆಲ್ಲ ಸ್ಟ್ರಾಂಗ್ ಇಮ್ಯೂನ್ ಇರೋದ್ರಿಂದ ರೋಗ ಅಷ್ಟು ಬರಲ್ಲ ಸರ್ ಇವಕ್ಕೆಲ್ಲ. ಈ ಕೆಲವು ಈ ಮೀನು ಸಾಕಾಣಿಕೆ ಮಾಡೋರಿಗೆ ಫಿಶ್ ಪಾಂಡ್ ಏನ್ ಮಾಡಿರ್ತಾರಲ್ಲ, ಹಕ್ಕಿಗಳ ಒಂದು ಕಾಟ ಇರುತ್ತೆ ಅಂತ, ಕೆಲವು ಮೀನ್ ಹಿಡಿದು ಕೊಂಡೋಗೋದು, ಅದಕ್ಕೇನಾದ್ರೂ ಪರಿಹಾರ ಇರುತ್ತಾ? ಪರಿಹಾರ ಏನು ಇಲ್ಲ ಸರ್, ಫಿಶ್ ನೆಟ್ ಅಂತ ಅನ್ಬಿಟ್ಟು ಪಾಂಡ್ ಮೇಲ್ಗಡೆ ಒಂದು ಬಲೆ ಹಾಕಿಬಿಟ್ರೆ ಅದು ಹಿಡಿಲಿಕ್ಕೆ ಅವಕಾಶ ಆಗೋದಿಲ್ಲ, ಅದು ಹಾಕಿ ಬಿಡ್ಬೇಕಷ್ಟೇನೆ. ಇಲ್ಲಾಂದ್ರೆ ಹಿಂದಿನ ಕಾಲದಂಗೆ ಒಂದು ಟಮಟೆ ಇಟ್ಬಿಟ್ಟು ಸೌಂಡ್ ಬರೋ ತರ ಆತರ ಮಾಡಿದ್ರು ಆಗುತ್ತೆ ಸರ್. ಇದು ನೆಟ್ ಹಾಕಿದ್ರೆ ಬಹಳ ಸುಲಭ, 24 ಗಂಟೆ ಅದು ಪ್ರೊಟೆಕ್ಷನ್. ಹೌದು, ಸೌಂಡ್ ಮಾಡೋದಿದ್ರೆ ಯಾರಾದ್ರೂ ಅಲ್ಲಿ ಒಬ್ರು ಇರ್ಲೇಬೇಕಾಗಿಲ್ಲ. ಹೌದು ಸರ್. ದೊಡ್ಡ ಪ್ರಮಾಣದಲ್ಲಿ ಒಂದು ಫಿಶ್ ಟ್ಯಾಂಕ್ ಮಾಡ್ಕೊಂಡ್ರೆ ಇನ್ನೊಂದ್ ಕಡೆಯಿಂದ ಹಕ್ಕಿಗಳು ಬಂದು ಇದ್ ಮಾಡೋದು ಅವಕಾಶ ಇರುತ್ತೆ. ಫಿಶ್ ನೆಟ್ ಹಾಕಿದ್ರೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಈಗ ಮೀನು ಸಾಕಾಣಿಕೆ ಮಾಡಬೇಕನ್ನೋರಿಗೆ ಯಾವ ರೀತಿ ಯೋಜನೆಗಳು ಇದಾವೆ ನಮ್ಮ ರಾಜ್ಯ ಸರ್ಕಾರದಿಂದ ಮೊದಲಿಗೆ, ಆಮೇಲೆ ನೀವು ಕೇಂದ್ರ ಸರ್ಕಾರದ ಹೇಳ್ಬೋದು? ರಾಜ್ಯ ಸರ್ಕಾರದ ಯೋಜನೆಗಳು ಬಂದ್ರೆ ಈಗ ಮೀನು ಕೊಳ ನಿರ್ಮಾಣ ಮಾಡ್ತಾರೆ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೊಳ ನಿರ್ಮಾಣ ಮಾಡೋದಿಕ್ಕೆ ಅದಕ್ಕೆ 40% ಅವರು ಸಹಾಯಧನ ಮಾಡಿಕೊಡ್ತಾರೆ. ಅಂದ್ರೆ 0.10 ಹೆಕ್ಟೇರ್ ಪ್ರದೇಶದಲ್ಲಿ ಹೊಸ ಹೊಂಡನ ಅವರು ನಿರ್ಮಿಸಬೇಕು, ಅಂದ್ರೆ 1 ಹೆಕ್ಟೇರ್ಗೆ 7 ಲಕ್ಷ ಕೊಡ್ತಾರೆ ಸರ್. ಅದರಲ್ಲಿ 60% SC/ST ಅವ್ರಿಗೆ ಸಿಗುತ್ತೆ, ಈ 40% ಬಂದು ಸಾಮಾನ್ಯ ಜನರಿಗೆ ಅಂತ ಅನ್ಬಿಟ್ಟು ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಈಗ ಕೆಲವೊಂದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೈಡ್ ಏನ್ ಮಾಡಿರ್ತಾರೆ ಅಂತಂದ್ರೆ ಹೊಂಡಗಳು ಅಂತ ಮಾಡಿಸಿರ್ತಾರೆ ಸಣ್ಣ. ಆ ಕೃಷಿ ಹೊಂಡಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಫ್ರೀಯಾಗಿ ಮೀನು ಮರಿಗಳನ್ನ ಕೊಡ್ತಾರೆ ಸರ್. ಅದರಲ್ಲಿ ಎಲ್ಲಾ ಮೀನು ಮರಿಗಳನ್ನ ಅಲ್ಲ, ಗೆಂಡೆ ಮೀನು ಅಂತ ಬರ್ತವೆ ಸರ್, ಅಂದ್ರೆ ಕಾಮನ್ ಕಾರ್ಪ್ ಅಂತ ಅಂದ್ಬಿಟ್ಟು, ಅದನ್ನ ಒಂದು 500 ಬೆರಳುದ್ದು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 8-10 ಸೆಂಟಿಮೀಟರ್ ಅಷ್ಟು, ಮತ್ತೆ ತಿಲಾಪಿಯನ್ನು ಅಷ್ಟೇ ಒಂದು 250 ಮರಿಗಳನ್ನ ಅದಕ್ಕೆ ಬಿಟ್ಕೊಡ್ಲಿಕ್ಕೆ ಅಂದ್ಬಿಟ್ಟು ಕೊಡ್ತಾರೆ ಸರ್. ಅಲ್ಲಿಂದ ಮತ್ತೆ ಮೀನುಗಾರಿಕೆಗೆ ಬೇಕಾದ ಕಿಟ್, ಲೈಫ್ ಜಾಕೆಟ್ ಆಗಿರ್ಬೋದು, ಈ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದ್ರೆ ತೆಪ್ಪ ಅಂತ ಬರ್ತದೆ, ಯಾಕೆಂದ್ರೆ ಕೆರೆಗಳಲ್ಲಿ ಅದು ಕೋಲೆಲ್ಲ ಇರುತ್ತಲ್ಲ ಸರ್, ಆ ಕೋಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾರೆ. ಅವ್ರ ಜಸ್ಟ್ ದೃಢೀಕರಣ ಪತ್ರ ಕೊಡ್ಬೇಕು, ಫಿಶ್ ಫಾರ್ಮರ್ಸ್ ಏನೇ ಮೀನ್ ಹಿಡಿಯುವ ರೈತರನೇ ಇವರು ಅಂತ ಅನ್ಬಿಟ್ಟು ಒಂದು ದೃಢೀಕರಣ ಪತ್ರ ಎಲ್ಲ ಕೊಟ್ರೆ ಆಫೀಸ್ ಕಡೆಯಿಂದ ಕೊಡ್ತಾರೆ ಸರ್. ಅದು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲೇ ಹೇಳದ್ನಲ್ಲ ಸರ್, ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಅನ್ಬಿಟ್ಟು, ಅಂದ್ರೆ ವೈಜ್ಞಾನಿಕವಾಗಿ ಹೇಗೆ ನಾವು ಕೃಷಿ ಮಾಡಬೇಕು, ತರಬೇತಿ ಗೊತ್ತಿದ್ರೆ ಅಲ್ಲ ಮುಂದೆ ಕಂಟಿನ್ಯೂ ಮಾಡಕ್ಕಾಗೋದು, ಅದನ್ನ ಯಾವ ಟೈಮಲ್ಲಿ ಅಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಇವ್ರ ಅಪ್ಲಿಕೇಶನ್ ಹಾಕ್ಬೇಕು, ಹಾಕಿದ್ರೆ ಅದನ್ನು ಕೊಡ್ತಾರೆ. ಅದಾದ್ಮೇಲೆ ಮತ್ಸ್ಯವಾಹಿನಿ ಯೋಜನೆ ಅಂತ ಬರುತ್ತೆ ಸರ್. ಮತ್ಸ್ಯವಾಹಿನಿ ಯೋಜನೆ ಅಂತ ಅಂದ್ರೆ ಇವರು ಬೆಳೀತಾರೆ, ಯೂಶುವಲಿ ಹೆಲ್ಪ್ ಆಗೋದು ಎಲ್ಲಿ ಅಂತಂದ್ರೆ ಯಾವ್ದಾದ್ರು ಕೆರೆ ನೀರು ಮೀನುಗಳನ್ನ ನದಿ ಮೀನುಗಳಲ್ಲಿ ಹಿಡಿತಾರಲ್ಲ, ಆ ಟೈಮಲ್ಲಿ ಆ ಮೀನ್ ಹಿಡ್ದಿದ್ನ ಫ್ರೆಶ್ನೆಸ್ ಕಾಪಾಡ್ಕೋಬೇಕು, ಅದ ಹಾಳಾಗ್ಬಾರ್ದು. ಅದನ್ನ ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ಬೇಕು ಅಂತ ಅಂದ್ರೆ ಅವರಿಗೆ ಸೌಕರ್ಯ ಚೆನ್ನಾಗಿರ್ಬೇಕು, ಅಂದ್ರೆ ಅಲ್ಲಿಂದ ಒಂದು ಐಸ್ ಬಾಕ್ಸ್ ಅಲ್ಲಿ ಇಟ್ಕೋಬೇಕು. ಹಾಗೆ ತಗೊಂಡೋದ್ರೆ ಏನಾಗುತ್ತೆ, ಬೇಗ ಹಾಳಾಗುತ್ತೆ, ಯಾಕೆಂದ್ರೆ ಫಿಶ್ ಹೈಲಿ ಪ್ರೋಟೀನ್ ಅಲ್ವಾ, ಹಾಗಾಗಿ ಹಾಳಾಗ್ಬಿಡುತ್ತೆ, ಬೇಗ ಸ್ಮೆಲ್ ಬರೋದು ಮತ್ತೆ ಕೊಳ್ತೋಗುತ್ತೆ. ಅದೆಲ್ಲ ಫೆಸಿಲಿಟಿಗೋಸ್ಕರ ಏನ್ ಮಾಡ್ತೀರ ಅಂದ್ರೆ ದ್ವಿಚಕ್ರ ಮತ್ತೆ ತ್ರಿಚಕ್ರ ವಾಹನ ಅಂತ ಅನ್ಬಿಟ್ಟು ಕೊಡ್ತಿದ್ದಾರೆ, ಅದರಲ್ಲಿ ಐಸ್ ಬಾಕ್ಸ್ ಇರ್ತದೆ, ಅಂದ್ರೆ ಸೈಕಲ್ ಅಲ್ಲಿ ಮತ್ತೆ ಆಟೋ ರಿಕ್ಷಾದಲ್ಲಿ. ನಾವು ರಾಜ್ಯ ವಲಯ ಅಂತ ಬಂದಾಗ ಮತ್ಸ್ಯಾಶ್ರಯ ಯೋಜನೆ ಅಂತ ಬರ್ತೈತೆ, ಅಂದ್ರೆ ಮನೆಗಳನ್ನ ಕಟ್ಕೊಡೋದು ಮೀನು ಸಾಕಾಣಿಕೆ ಮತ್ತೆ ಫಿಶ್ ಫಾರ್ಮರ್ಸ್ ಅಂತ ಅವರಿಗೆ ಮತ್ಸ್ಯಾಶ್ರಯ ಯೋಜನೆ ಅಂತ ಬರುತ್ತೆ, ಧನ ಸಹಾಯ ಮಾಡ್ತಾರೆ. ಹೇಗೆ ಅಂತಂದ್ರೆ 1.75 ಲಕ್ಷ ಎಸ್ಸಿ ಎಸ್ಟಿ ವರ್ಗಕ್ಕೆ ಮತ್ತೆ 1.2 ಲಕ್ಷ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಮನೆ ಕಟ್ಕೊಳ್ಳಿಕ್ಕೆ ಅಂತ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಬೆಸ್ಟ್ ಅಂತಂದ್ರೆ ಕೆರೆ ಹಂಚಿನ ಕೊಳ ನಿರ್ಮಾಣ ಅಂತ ಇದೆ ಸರ್. ಕೆರೆ ಹಂಚಿನ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಕೆರೆಗಳಿರ್ತವೆ, ಅದ್ರ ಕೆಳಗಡೆ ಏನ್ ಮಾಡ್ತಾರೆ ಪಾಂಡ್ ಕನ್ಸ್ಟ್ರಕ್ಟ್ ಮಾಡೋದು. ಪಾಂಡ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಮಣ್ಣಲ್ಲೇ ತೆಗೆದು ಕನ್ಸ್ಟ್ರಕ್ಟ್, ಏನ್ ನಾವು ಸಿಮೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಇಲ್ಲ. ಈಗ ನಾವು ತರ್ತೀವಿ ಸ್ಪಾನ್, ಅದು ತುಂಬಾ ಸಣ್ಣದಿರುತ್ತೆ, ಆ ಸ್ಪಾನ್ ಏನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ನಾವು ಕೆರೆ ಒಳಗೆ ಬಿಟ್ರೆ ಆ ಕೆರೆನಲ್ಲಿ ಏನಾಗುತ್ತೆ ಅಂದ್ರೆ ಮೊರ್ಟಾಲಿಟಿ ಆಗುತ್ತೆ, 100ಕ್ಕೆ ಒಂದು 30-40 ಭಾಗ ಏನಾಗುತ್ತೆ ಸತ್ತೋಗ್ಬಿಡುತ್ತೆ. ಅಂದ್ರೆ ಅದು ಅಲ್ಲಿಂದ ಬಂದಾಗ ರೆಸಿಸ್ಟೆನ್ಸ್ ಪವರ್ ಎಲ್ಲ ಇರೋದಿಲ್ಲ ಅದಕ್ಕೆ, ಅಂದ್ರೆ ಮತ್ತೆ ನಾವು ಒಟ್ಟಿಗೆ ಬಿಡ್ತೀವಲ್ಲ ದೊಡ್ಡ ಏರಿಯಾದಲ್ಲಿ, ಅದಕ್ಕೆ ಅದು ಫಿಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ನೀವೇನಾದ್ರೂ ಈ ತರ ಕೆರೆ ಹಂಚಿನಲ್ಲಿ ಕೊಳಗಳನ್ನು ಮಾಡಿ ಅಲ್ಲಿ ಸ್ವಲ್ಪ ದಿವಸ ಬಿಟ್ಟು ಅಡ್ವಾನ್ಸ್ಡ್ ಫಿಂಗರ್ ಲಿಂಕ್ಸ್ ಆಗೋ ತನಕ, ಅಂದ್ರೆ ಒಂದು ಬೆರಳಷ್ಟುದ್ದ ಬರೋ ತನಕ ಬಿಟ್ಟು ಅಲ್ಲಿಂದ ತಗೊಂಡು ನಾವು ಕೆರೆಗಳಿಗೆ ಬಿಟ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಮೊರ್ಟಾಲಿಟಿನೂ ಕಡಿಮೆ ಆಗುತ್ತೆ ಮತ್ತೆ ನಮ್ಗೆ ಹೆಚ್ಚಿನ ಲಾಭನೂ ಆಗುತ್ತೆ. ಹಾಗಾಗಿ ಅದರದ್ದು ಒಂದು ಯೋಜನೆಗಳನ್ನ ಕೂಡ ಕೊಟ್ಟಿದ್ದಾರೆ ಸರ್. ಆಮೇಲೆ ನೆಕ್ಸ್ಟ್ ಬಂದ್ರೆ ಗುಂಪು ಅಪಘಾತ ವಿಮೆ ಯೋಜನೆ ಅಂತ ಇದೆ, ಅಂದ್ರೆ ಗ್ರೂಪ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಸ್ಕೀಮ್. ಅವರು ಫಿಶಿಂಗ್ ಹೋಗಿದಾಗ ಏನಾದ್ರೂ ಸಾವಪ್ಪಿದ್ರೆ, ಈಗ ಜೋರು ಇದು ಹರಿತಿರುವಾಗ ಆತರ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅಂತ ಅನ್ಬಿಟ್ಟು ಆ ಯೋಜನೆನೂ ಕೂಡ ಇದೆ. ಇದನ್ನು ಎಲ್ಲರೂ ಕೂಡ ಮಾಡಿಸ್ಕೊಂಡ್ರೆ ಒಳ್ಳೇದು ಸರ್. ಇವ್ರ ಫಿಶ್ ಫಾರ್ಮರ್ಸ್ ಅಂತ ಅನ್ಬಿಟ್ಟು ಇಲಾಖೆನಲ್ಲಿ ಒಂದ್ ಸರಿ ರಿಜಿಸ್ಟರ್ ಮಾಡಿದ್ರೆ ಮುಗೀತು, ಪದೇ ಪದೇ ಹೋಗಿ ಮಾಡಂಗಿಲ್ಲ ಸರ್. ಆ ಯೋಜನೆ ಅಡಿಯಲ್ಲಿ 5-6 ಲಕ್ಷ ಪರಿಹಾರ ಏನಾದ್ರೂ ಡೆತ್ ಆದ್ರೆ, ಇಲ್ಲ ಪೂರ್ತಿ ಅಂಗ ವೈಕಲ್ಯ ಆದ್ರೆ, ಮತ್ತೆ ಒಂದ್ ಕೈಯೋ ಒಂದ್ ಕಾಲೋ ಆತರ ಏನಾದ್ರೂ ಆಗಿದ್ರೆ 2.5 ಲಕ್ಷ ಕೊಡ್ತಾರೆ. ಮತ್ತೆ ಅವ್ರು ಚೆನ್ನಾಗಿ ಇದ್ದು ಏನೋ ಒಂದ್ ಸ್ವಲ್ಪ ಫ್ರಾಕ್ಚರ್ ಎಲ್ಲ ಆಗಿದೆ ಅಂತಂದ್ರೆ ಅಪ್ಟು 25,000 ತನಕ ಅವ್ರಿಗೆ ಪರಿಹಾರ ಕೊಡ್ತಾರೆ ಸರ್. ಹಾಗೇನೆ ಈ ಮಹಿಳೆಯರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇರ್ತದೆ. ಅವ್ರಿಗೆ ಏನಂತಂದ್ರೆ ಯಾವ ಕೆರೆಗಳು 10 ಹೆಕ್ಟೇರ್ ಗಿಂತ ಕೆಳಗಡೆ ಇರ್ತದೋ ಮಹಿಳೆಯರಿಗೆ ವುಮೆನ್ ಎಂಪವರ್ಮೆಂಟ್ ಮಾಡಬೇಕು ಅಂತ ಅನ್ಬಿಟ್ಟು ಅವರಿಗೆ ಲೀಸ್ ಕೊಡ್ತಾರೆ ಆ ಜಮೀನು. ಅಂದ್ರೆ ಅವ್ರದ್ದು ಸಂಘನು ಕೂಡ ಇಂಪ್ರೂವ್ ಮಾಡಬೇಕು, ಅವರು ಇಂಡಿಪೆಂಡೆಂಟ್ ಆಗ್ಲಿ ಅಂತ ಅನ್ಬಿಟ್ಟು ಈ ಸ್ಕೀಮ್ ತಂದಿರೋದು. ಇಷ್ಟು ಸರ್ ರಾಜ್ಯ ಸರ್ಕಾರದ ಯೋಜನೆಗಳು. ರಾಜ್ಯ ಸರ್ಕಾರದಲ್ಲಿ ಇನ್ನೊಂದು ಯೋಜನೆ ಏನಂತ ಅಂದ್ರೆ ಎಸ್ಸಿ ಎಸ್ಟಿ ಅವರಿಗೆ 4-ವೀಲರ್ ವಾಹನ ವಿತ್ ಐಸ್ ಇರೋದನ್ನು ಕೊಡ್ತಿದ್ರೆ ಅವರಿಗೆ 3 ಲಕ್ಷದಷ್ಟು ಸಹಾಯಧನ ಅದ್ರಲ್ಲಿ ಸಿಗ್ತಿದೆ ಸರ್. ಇವಾಗ ಪ್ರೆಸೆಂಟ್ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಕಾಣಿಕೆ ಅಲ್ಲ ಸರ್, ಮಲ್ಪೆ ಈ ಮಂಗಳೂರು ಭಾಗದಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೀನುಗಳು ತರ್ತಾರಲ್ಲ, ತಂದವ್ರಿಗೆ ಮಾರ್ಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ, ಅಂದ್ರೆ ಅವ್ರಿಗೆ ಸರಿಯಾದ ಐಸ್ ಎಲ್ಲ ಇರೋದಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಮತ್ಸ್ಯವಾಹಿನಿ ಅಂತ ಬರ್ತಿದೆ ಸರ್, ಅಂದ್ರೆ ಲೀಸಿಗೆ ತಗೊಳ್ಳೋದು. ಈಗ 1,50,000 ಡೆಪಾಸಿಟ್ ಮಾಡೋದು, ಅದು ಕೆಟಗರಿ ಇದೆ. ಎಸ್ಸಿ ಎಸ್ಟಿ ಆದ್ರೆ ಅವ್ರಿಗೆ 50,000, ಸಾಮಾನ್ಯ ವರ್ಗದವರಾದ್ರೆ 1 ಲಕ್ಷ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಾದ್ಮೇಲೆ ಆ ವಾಹನನ ಯೂಸ್ ಮಾಡ್ಕೊಳ್ಳೋದು, ಮಂತ್ಲಿ 3,000 ಅಂತ ಕಟ್ಕೊಂಡು ಹೋಗೋದು. ಆ ವಾಹನನ ಅವ್ರಿಗೆ ಬೇಕಂತ ಅಂದಾಗ ಯೂಸ್ ಮಾಡ್ಕೊಳ್ಳೋದು, ಒಂದೇ ಮಾರ್ಕೆಟ್ ಕಡೆ ಏನ್ ಹೋಗಂಗಿಲ್ಲ. ಅವ್ರೇನ್ ಬೇಕಾಗಿರೋ ಜಾಗಗಳಲ್ಲೆಲ್ಲ ಆ ವಾಹನ ತಗೊಂಡೋಗಿ ಮೀನ್ ಮಾರ್ಕೊಂಡ್ ಬರ್ಬೋದು. ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಕೂಡ ಇರುತ್ತೆ. ಹಾಗೇನೆ ಇಲ್ಲಿಗೆ ನಂಗೆ ಸ್ಟಾಪ್ ಆಯ್ತು, ಈ ವೆಹಿಕಲ್ ನಂಗೆ ಬೇಡ ಅಂತಂದ್ರೆ ಅದನ್ನ ವಾಪಸ್ ಕೂಡ ಮಾಡಬಹುದು ಯಾವ ಟೈಮಲ್ಲಿ ಆದ್ರೂ. ಇದಿಷ್ಟು ರಾಜ್ಯ ಯೋಜನೆಗಳು ಇದಾವೆ ಸರ್. ಇನ್ನು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿಸಿ. ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಅಂದ್ರೆ ಸರ್, ಮೊದಲಿಗೆ ನೀಲಿ ಕ್ರಾಂತಿ ಯೋಜನೆ ಅಂತ ತಂದ್ರು ಸ್ಟಾರ್ಟಿಂಗ್. ಅದು ಫಸ್ಟ್ ಯಾವಾಗ ಅಂತ ಅಂದ್ರೆ 2015-16 ಇಂದ 2019-20 ವರೆಗೆ ತಂದ್ರು, 5 ವರ್ಷಗಳ ಕಾಲ ಅದು ತಂದಿದ್ದು. ಇದು ಮೇನ್ ಏನಕ್ಕೆ ಅಂತ ಅಂದ್ರೆ ಮೀನು ಉತ್ಪಾದಿಸಕ್ಕೆ ಹೆಚ್ಚಿಸೋದು ಮತ್ತು ದೇಶದಲ್ಲಿ ಸುವ್ಯವಸ್ಥೆನ ಕಾಪಾಡಲಿಕ್ಕೋಸ್ಕರ ಈ ಯೋಜನೆನ ತಂದಿದ್ದು. ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆ ಇದು ನೆಕ್ಸ್ಟ್ ಸ್ಕೀಮ್ ಬಂದಿದ್ದು. ಇದರಲ್ಲಿ ಏನಂತ ಅಂದ್ರೆ 60% ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಇನ್ 40% ಅಷ್ಟು ಸ್ಟೇಟ್ ಗೌರ್ಮೆಂಟ್ ಶೇರ್ ಮಾಡ್ತೈತೆ. ಇದ್ರದ್ದು ಮೇನ್ ಏನಂತ ಅಂದ್ರೆ ಮೀನುಗಳನ್ನ ನಾವು ಬಂದರೆಲ್ಲ ಇರ್ತದಲ್ಲ ಸರ್, ಅದನ್ನ ಡೆವಲಪ್ ಮಾಡೋದು, ಮತ್ತೆ ಪಂಜರ ಕೃಷಿ ಅಂತ ಮಾಡ್ತೀವಲ್ಲ ಈಗ ಸೀನಲ್ಲಿ ಆಗಿರ್ಬೋದು, ಇವನ್ ನಾವು ದೊಡ್ಡ ದೊಡ್ಡ ನದಿಗಳಂತ ಕೆರೆಗಳಲ್ಲಾಗಿರ್ಬೋದು, ಪಂಜರ ಕೃಷಿ ಮತ್ತು ಸೀಗಡಿ ಸಾಕಾಣಿಕೆ ಆಗಿರ್ಬೋದು, ಇಂಥದೆಲ್ಲ ಸೌಕರ್ಯಗಳಿಗೆ ಡೆವಲಪ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆ ಅಂತ ತಂದಿದ್ದು. ಇದಾದ್ಮೇಲೆ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಯೋಜನೆ ಇದು PMSSY ಸ್ಕೀಮ್ ಅಂಡರ್ ಅಲ್ಲೇನೆ ಇದೊಂದು ಸಬ್ ಇದು. ಇದ್ರದ್ದು ಏನಂತಂದ್ರೆ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿರ್ತಾರಲ್ಲ ಅವರಿಗೆ ಸರಪಳಿ ದಕ್ಷತೆ ಮತ್ತು ಸುರಕ್ಷಿತ ಮೀನು ಉತ್ಪಾದನೆ ಸುರಕ್ಷತೆಗೋಸ್ಕರ ಇದನ್ನು ತಂದಿದ್ದು, ಮತ್ತೆ ಗುಣಮಟ್ಟದ ವ್ಯವಸ್ಥೆಯನ್ನು ಅಳವಡಿಸೋಕ್ಕೋಸ್ಕರ ಈ ಯೋಜನೆಯನ್ನು ತಂದಿದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ಬಿಟ್ಟು ಒಂದು ತರ್ತಾರೆ. ಇದು ಮೀನು ಕೃಷಿಕರಿಗೆ ತಮ್ಮ ಬಂಡವಾಳವನ್ನ ಅಗತ್ಯವಾಗಿ ಪೂರೈಸಲು ಇದು ಹೆಲ್ಪ್ ಮಾಡಿಕೊಡುತ್ತೆ. ಈಗ ನಮ್ಮ ರೈತರು ಹೇಳ್ದಂಗೆಲ್ಲ ಸಾಕಷ್ಟು ಈ ಸರ್ಕಾರಿ ಯೋಜನೆಗಳನ್ನು ಬಳಸಿಕೊಂಡು ಆಮೇಲೆ ತಾವೇನು ಹೇಳಿದ್ರಲ್ಲ ಕ್ರಮಗಳನ್ನು ಅನುಸರಿಸಿ ಮೀನು ಕೃಷಿ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಈಗ ನಮ್ಮ ರೈತರಿಗೆ ಸಮಸ್ಯೆ ಆಗೋದು ಮಾರುಕಟ್ಟೆ, ಈ ಮೀನು ಸಾಕಾಣಿಕೆದಾರರಿಗೆ ಮಾರುಕಟ್ಟೆ ವ್ಯವಸ್ಥೆ ಈ ಭಾಗದಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಾ ಸರ್? ಪಾಂಡ್ ಕಲ್ಚರ್ ಅಲ್ಲಿ ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಅವ್ರು ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂತಂದ್ರೆ ಲೋಕಲ್ ಅಲ್ಲೇ ಸೇಲ್ ಆಗ್ತಿದೆ. ಜಾಸ್ತಿ ಪ್ರೊಡಕ್ಷನ್ ಇದೆ ಅಂತ ಅಂದ್ರೆ ಅದನ್ನೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಯರೆಸ್ಟ್ ಸಿಟಿ ಬೀದರ್ಗೆ ಹೈದರಾಬಾದ್ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ದಾರೆ. ಮಾರುಕಟ್ಟೆ ಸಮಸ್ಯೆ ಆಗಲ್ಲ ಅಂತ ನೀವು ಹೇಳ್ತೀರಿ? ಸಮಸ್ಯೆ ಏನಿಲ್ಲ ಸರಿ. ಒಳ್ಳೇದ ಮೇಡಮ್. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೀನುಗಾರಿಕೆಗೆ ಯಾವ ರೀತಿ ಅವಕಾಶಗಳಿದ್ದಾವೆ, ರೈತರು ಮೀನು ಕೃಷಿಯಲ್ಲಿ ತೊಡಗಿಸಿಕೊಂಡವರಿಗೆ ಏನೆಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ತನಕ ಕಲ್ಯಾಣ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ ಇರುವ ಸೌಲಭ್ಯಗಳು ಹಾಗೂ ಸರ್ಕಾರದಿಂದ ದೊರೆಯುವ ಯೋಜನೆಗಳು ಈ ಕುರಿತು ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಲಾವತಿ ಎನ್ಆರ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಬಿ ಸಿದ್ದಣ್ಣ. ಇದಾಗಿತ್ತು ಇಂದಿನ ತಜ್ಞವಾಣಿ. ಈಗ ಬೆಳೆ ಉಳಿಕೆ ಸುಡಬೇಡಿ ಕಿರುರೂಪಕ ಪ್ರಸಾರವಾಗುವುದು. ಅಣ್ಣ ರೈತಣ್ಣ, ಬೆಳೆಯ ಉಳಿಕೆಗಳನ್ನು ಸುಡಬೇಡಣ್ಣ. ಸುಡಬೇಡೋ ಅಣ್ಣ, ತೊಗರಿ ಕಟ್ಟಿಗೆ ಸುಡಬೇಡೋ, ಹಚ್ಚಬೇಡೋ ಅಣ್ಣ, ಭೂಮಿಗೆ ಬೆಂಕಿ ಹಚ್ಚಬೇಡೋ. ಸುಡಬೇಡೋ ಅಣ್ಣ, ತೊಗರಿ ಕಟ್ಟಿಗೆ ಸುಡಬೇಡೋ, ಹಚ್ಚಬೇಡೋ ಅಣ್ಣ, ಭೂಮಿಗೆ ಬೆಂಕಿ ಹಚ್ಚಬೇಡೋ, ಭೂಮಿಗೆ ಬೆಂಕಿ ಹಚ್ಚಬೇಡೋ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿ ಜಿಲ್ಲಾ ಕೃಷಿ ಇಲಾಖೆಯಿಂದ ತಮ್ಮಲ್ಲೊಂದು ಕಾಳಜಿಪೂರ್ವಕ ವಿನಂತಿ. ಅನೇಕ ರೈತರು ತಮ್ಮ ಹೊಲದಲ್ಲಿ ಉಳಿಯುವ ಬೆಳೆಯ ಉಳಿಕೆಗಳು, ರವದಿ, ಕಳೆ, ಕಸ, ಹುಲ್ಲು, ಕಂಟಿ, ದಂಟು, ಕಟ್ಟಿಗೆ ಮುಂತಾದ ಸಾವಯವ ಪದಾರ್ಥಗಳನ್ನು ಬೆಂಕಿ ಹಚ್ಚಿ ಸುಡುವುದನ್ನು ಕಂಡಿದ್ದೇವೆ. ಬೆಂಕಿಯ ಜೊತೆಗಿನ ಈ ಆಟವೆಂದರೆ ಅದು ಅಪಾಯಕ್ಕೆ ಆಮಂತ್ರಣ ನೀಡಿದಂತೆ. ಭೂಮಿಗೆ ಬೆಂಕಿ ಬಿದ್ದರೆ ಆಗಬಾರದ ಅಪಾಯಗಳು ಉಂಟಾಗುತ್ತವೆ. ಪೋಷಕಾಂಶಗಳಿಂದ ತುಂಬಿಕೊಂಡಿರುವ ಬೆಳೆಗಳ ಉಳಿಕೆಗಳನ್ನು ಸುಟ್ಟರೆ ಅವುಗಳಲ್ಲಿನ ಮಹತ್ವದ ಪೋಷಕಾಂಶಗಳು ಸುಟ್ಟು ಬೂದಿಯಾಗುತ್ತವೆ. ಸುಡಬೇಡೋ ಅಣ್ಣ, ಕಡಲಿ ಹೊಟ್ಟು ಸುಡಬೇಡೋ, ಸುಡಬೇಡೋ ಅಣ್ಣ, ಜ್ವಾಳದ ದಂಟು ಸುಡಬೇಡೋ. ಬೆಂಕಿ ಹಚ್ಚಿದಾಗ ಮಣ್ಣು ಮತ್ತು ಅದರಲ್ಲಿ ಅಡಗಿರುವ ಅನೇಕ ರೈತ ಮಿತ್ರ ಸೂಕ್ಷ್ಮಾಣು ಜೀವಿಗಳು ಸುಟ್ಟು ಸತ್ತು ಹೋಗುತ್ತವೆ. ಸುತ್ತರೆ ತೊಗರಿ ನೆಲಗದ ಕರಿಕರಿ ಮಣ್ಣಿನ ಬದುಕು ಉದಿ ಉದಿ ಸುತ್ತರೆ ತೊಗರಿ ನೆಲಗದ ಕರಿಕರಿ ಮಣ್ಣಿನ ಬದುಕು ಉದಿ ಉದಿ. ರೈತನು ಒಳ್ಳೆಯ ಇಳುವರಿ ಪಡೆಯಬೇಕಾದರೆ ಇಂಥ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಜೀವಂತವಾಗಿ ಇರಲೇಬೇಕಾಗುತ್ತದೆ. ಒಂದು ವೇಳೆ ಅವು ಸುಟ್ಟು ಸತ್ತು ಹೋದರೆ ಪೋಷಕಾಂಶಗಳನ್ನು ಬೆಳೆಗಳಿಗೆ ತಾಯಿಯಂತೆ ತುತ್ತು ಮಾಡಿ ಉಣಿಸುವವರು ಯಾರೂ ಇಲ್ಲವಾಗುತ್ತಾರೆ. ಆದ್ದರಿಂದ ಬೆಳೆಗಳ ಸಮೃದ್ಧ ಬೆಳವಣಿಗೆಗೆ ಸೂಕ್ಷ್ಮಾಣು ಜೀವಿಗಳು ರೈತನ ಮಿತ್ರ ಕೀಟಗಳು ಇರಲೇಬೇಕಾದುದು ಅತ್ಯವಶ್ಯವಾಗಿದೆ. ಹೊಲದಲ್ಲಿ ಬೆಂಕಿ ಹಚ್ಚುವುದರಿಂದ ಮಣ್ಣಿನ ರಚನೆ, ಫಲವತ್ತತೆ, ಉತ್ಪಾದನಾ ಸಾಮರ್ಥ್ಯ ಹಾಳಾಗಿ ಹೋಗುತ್ತವೆ. ಮಣ್ಣಿನ ಆರೋಗ್ಯ ಸುಧಾರಿಸಲು ಬಹಳ ವರ್ಷಗಳೇ ಬೇಕಾಗುತ್ತವೆ. ಹೊಲದಲ್ಲಿ ಬೆಂಕಿ ಹಚ್ಚಿದರೆ ಮಣ್ಣಿನಲ್ಲಿ ಅವಶ್ಯವಾಗಿ ಇರಲೇಬೇಕಾದ ಸಾವಯವ ಪದಾರ್ಥಗಳು ಸುಟ್ಟು ಹೋಗಿ ನಿರುಪಯುಕ್ತವಾಗುವುದರಿಂದ ಬೆಳೆಗಳ ಆರೋಗ್ಯ, ಇಳುವರಿಗಳ ಮೇಲೆ ದುಷ್ಪರಿಣಾಮಗಳಾಗುತ್ತವೆ. ಆದ್ದರಿಂದ ರೈತ ಮಿತ್ರರೇ, ಯಾವುದೇ ಕಾರಣಕ್ಕೂ ಹೊಲದ ಉಳಿಕೆಗಳನ್ನು ಬೆಂಕಿ ಹಚ್ಚಿ ಸುಡಬೇಡಿ. ಅದೇ ಬೆಳೆಯ ಉಳಿಕೆಗಳನ್ನು ನೀವು ಹೊಲದಲ್ಲಿ ನೇಗಿಲು ರೆಂಟೆ ಹೊಡೆದು ಮಣ್ಣಿನಲ್ಲಿ ಸೇರಿಸಿದರೆ ಅವು ಕಳಿತು ಒಳ್ಳೆಯ ಸಾವಯವ ಗೊಬ್ಬರ ಮಣ್ಣಿಗೆ ಲಭಿಸುತ್ತದೆ. ಹಸಿರೆಲೆ ಗೊಬ್ಬರ ಬೆಳೆಯ ಉಳಿಕೆಗಳನ್ನು ಮಣ್ಣಿಗೆ ಬೆರೆಸುವುದರಿಂದ ಖರ್ಚು ಗಣನೀಯವಾಗಿ ಕಡಿಮೆಯಾಗಿ ಲಾಭಾಂಶ ಹೆಚ್ಚುತ್ತದೆ. ಉತ್ಪಾದನೆಯಲ್ಲಿ ಸುಸ್ಥಿರತೆ ಕಂಡುಬರುತ್ತದೆ. ಹೊಲದ ಪರಿಸರದಲ್ಲಿ ಸಮತೋಲನ ಕಂಡುಬಂದು ಗುಣಮಟ್ಟದ ವಿಷಮುಕ್ತ ಆಹಾರದ ಉತ್ಪಾದನೆ ಸಾಧ್ಯವಾಗುತ್ತದೆ. ಹೊಲ ನಿಮ್ಮ ಅಮೂಲ್ಯವಾದ ಆಸ್ತಿ, ಅದು ದೇಶದ ಆಸ್ತಿ ಕೂಡ ಹೌದು. ಅಂಥ ಆಸ್ತಿಗೆ ಬೆಂಕಿ ಹಚ್ಚಿ ನಿಮ್ಮ ಬದುಕಿಗೆ ಸಂಚಕಾರ ತಂದುಕೊಳ್ಳಬೇಡಿ ಎಂದು ಕಲಬುರಗಿ ಕೃಷಿ ಇಲಾಖೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತದೆ. ಸುತ್ತರ ತೊಗರಿ ಸುತ್ತಂಗ ಆಸ್ತಿರಿ ಪೋಷಕಾಂಶ ಎಲ್ಲ ಹಾಳಾಗತದರಿ. ಸುತ್ತರ ತೊಗರಿ ಸುತ್ತಂಗ ಆಸ್ತಿರಿ ಪೋಷಕಾಂಶ ಎಲ್ಲ ಹಾಳಾಗತದರಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಬೆಳೆಯ ಉಳಿಕೆಗಳನ್ನು ಸುಡಬೇಡಣ್ಣ. ಸುಡಬೇಡೋ ಅಣ್ಣ, ತೊಗರಿ ಕಟ್ಟಿಗೆ ಸುಡಬೇಡೋ, ಹಚ್ಚಬೇಡೋ ಅಣ್ಣ, ಭೂಮಿಗೆ ಬೆಂಕಿ ಹಚ್ಚಬೇಡೋ. ಸುಡಬೇಡೋ ಅಣ್ಣ, ತೊಗರಿ ಕಟ್ಟಿಗೆ ಸುಡಬೇಡೋ, ಹಚ್ಚಬೇಡೋ ಅಣ್ಣ, ನಮಸ್ಕಾರ, ಹಚ್ಚಬೇಡೋ, ಭೂಮಿಗೆ ಬೆಂಕಿ ಹಚ್ಚಬೇಡೋ. ಬೆಳೆ ಉಳಿಕೆ ಸುಡಬೇಡಿ ಕಿರು ರೂಪಕ ಕೇಳಿದ್ರಿ. ಈಗ ದೇವಕಮ್ಮ ಭವಾನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮಠ ಕಡಿಸರೆ ಮನ ಬಾರಿ ಕೋಲೆನ್ನ ಕೋಲೆ, ಮಠ ಕಡಿಸರೆ ಮನ ಬಾರಿ ಕೋಲೆನ್ನ ಕೋಲೆ, ಮಠ ಕಡಿಸರೆ ಮನ ಬಾರಿ ಕೋಲೆನ್ನ ಕೋಲೆ, ಮಠ ಕಡಿಸರೆ ಮನ ಬಾರಿ ಮಠದ ಬಗಿಲ ಗಂಜಿ ಮಾರಿ ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ, ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ, ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ, ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ, ಕಂಬಗೋಳ ಕುಂದರು ಸ್ಯಾರ ಪದಗೋಳು ತರ ಸ್ಯಾರ ಗಡಿರೊಳಿಲೆ ಮುಗ ಸ್ಯಾರ ಕೋಲೆನ್ನ ಕೋಲೆ, ಗಡಿರೊಳಿಲೆ ಮುಗ ಸ್ಯಾರ ಕೋಲೆನ್ನ ಕೋಲೆ, ಗಡಿರೊಳಿಲೆ ಮುಗ ಸ್ಯಾರ ಕೋಲೆನ್ನ ಕೋಲೆ, ಗಡಿರೊಳಿಲೆ ಮುಗ ಸ್ಯಾರ ಕೋಲೆನ್ನ ಕೋಲೆ, ಅಲ ಸಕ್ಕರೆ ತರ ಬಿಟ್ಟರೆ ಗುಡ್ಡದು ಮ್ಯಾಲ ಕೋಲೆ ಅನ್ನ ಕೋಲೆ, ಗುಳಿ ಬಿಟ್ಟರೆ ಗುಡ್ಡದು ಮ್ಯಾಲ ಕೋಲೆ ಅನ್ನ ಕೋಲೆ, ಗುಳಿ ಬಿಟ್ಟರೆ ಗುಡ್ಡದು ಮ್ಯಾಲ ಕೋಲೆ ಅನ್ನ ಕೋಲೆ. ನೆಲೆಯ ಮ್ಯಾಗೆ ನಮಸರ ಕೆಳಗ ಬಿದ್ದರ ಕೆಸರ ಬೇಜಕ್ಕೆ ಹಗರಿಯಸರ ಕೋಲೆ ಅನ್ನ ಕೋಲೆ, ದೇಶಕ್ಕೆ ಹಗರೆಯ ಸರ ಕೋಲೆ ಅನ್ನ ಕೋಲೆ, ದೇಶಕ್ಕೆ ಹಗರೆಯ ಸರ ಕೋಲೆ ಅನ್ನ ಕೋಲೆ, ದೇಶಕ್ಕೆ ಹಗರೆಯ ಸರ ಕೋಲೆ ಅನ್ನ ಕೋಲೆ. ಗಿಡದ ಮ್ಯಾಗೆ ಮಣ್ಣ ತೆಳಗ ಬೇದರ ಮಣ್ಣ, ದೇಶ ಕತರದನೆ ಕಣ್ಣ ಕೋಲೆ ಅನ್ನ ಕೋಲೆ, ದೇಶ ಕತ್ತರದನೆ ಕಣ್ಣ ಕೋಲೆ ಅನ್ನ ಕೋಲೆ, ದೇಶ ಕತ್ತರದನೆ ಕಣ್ಣ ಕೋಲೆ ಅನ್ನ ಕೋಲೆ, ದೇಶ ಕತ್ತರದನೆ ಕಣ್ಣ ಕೋಲೆ ಅನ್ನ ಕೋಲೆ. ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ. ಹಾಕಪ್ಪ ಅಂದರ ನೋಕಪ್ಪ ಗುಂಜಿಯ, ಹಾಕಪ್ಪ ಅಂದರ ನೋಕಪ್ಪ ಗುಂಜಿಯ, ಹಾಕಪ್ಪ.